ಭವದ ಕಡಲಿನ ಕಡೆ ಮೊದಲಿಲ್ಲದ ಕ್ಲೇಶದ ವಾರಿಧಿಯ ನಡ ಸೇರಿಸೋ ಭವದ ಕಡಲಿನ ಕಡೆ ಮೊದಲಿಲ್ಲದ ಕ್ಲೇಶದ ವಾರಿಧಿಯ ಶ್ರೀನಿವಾಸ ದಡ ಸೇರಿಸೋ ದಡ ಸೇರಿಸೋ ಸಚ್ಚಾಶ್ರದ ಶ್ರವಣಾದಿಗಳಿಲ್ಲದೆ ಕೆಡುವೆ ಮೇದಿನಿಯೊಳು ಮೂಢಾತ್ಮನು ನಾ ಶ್ರೀಪಾದವ ಪೊಂದದೆ ಮಡಿವೆ ಸಾಧು ಸಮಾಗಮ ಸಚ್ಚಾಶ್ರದ ಶ್ರವಣಾದಿಗಳಿಲ್ಲದೆ ಕೆಡುವೆ ಮೇದಿನಿಯೊಳು ಮೂಢಾತ್ಮನು ನಾ ಶ್ರೀಪಾದವ ಪೊಂದದೆ ಮಡಿವೆ ಸಾಸಿರ ನಾಮದಿ ತುಳಸಿ ಕುಸುಮಗಳ ಶ್ರೀ ಶನಿಗರ್ಪಿಸಲಿಲ್ಲ ಸಾಸಿರ ನಾಮದಿ ತುಳಸಿ ಕುಸುಮಗಳ ಶ್ರೀ ಶನಿಗರ್ಪಿಸಲಿಲ್ಲ ಹೇಸದೆ ಮಾಡಬಾರದ ಮಾಡುತ್ತ ವಾಸುದೇವ ಕೆಟ್ಟೆನಲ್ಲ ದಡ ಸೇರಿಸೋ ಭವದ ಕಡಲಿನ ಕಡೆ ಮೊದಲಿಲ್ಲದ ಕ್ಲೇಶದ ವಾರಿದಿಯ ಶೇಷಾದ್ರಿವಾಸ ದಡ ಸೇರಿಸೋ ದಡ ಸೇರಿಸೋ ಮನ ಬೇಸರದೆ ಘನ ಗರ್ವದಿ ವರ್ತಿಪೆನಲ್ಲ ಪರ್ವತ ನೆಗಹುವ ನುಡಿಗಳ ನಾಡುವೆ ನಿರ್ವಾಹ ಕಟ್ಟಿಯೊಳಿಲ್ಲ ದುರ್ವಿಷಯಕ್ಕೆ ಮನ ಬೇಸರದೆ ಘನ ಗರ್ವದಿ ವರ್ತಿಪೆನಲ್ಲ ಪರ್ವತ ನೆಗಹುವ ನುಡಿಗಳ ನಾಡುವೆ ನಿರ್ವಾಹ ಕಟ್ಟಿಯೊಳಿಲ್ಲ ನಿನ್ನ ಸುಗುಣಗಳ ನಂಬುಕೆಯರಗಿಲ್ಲ ನಿನ್ನ ಸುಗುಣಗಳ ನಂಬುಕೆಯನಗಿಲ್ಲ ನಿನ್ನ ಪಾದವೇ ಗತಿಯೋ ಇನ್ನಾದರೂ ಕಡೆ ಗಣ್ಣಲಿ ನೋಡದೆ ಮನ್ನಿಸಿ ಕಾಯೋ ಪ್ರಸನ್ ವೆಂಕಟ ಕೃಷ್ಣ ದಡ ಸೇರಿಸೋ ಭವದ ಕಡಲಿನ ಕಡೆ ಮೊದಲಿಲ್ಲದ ಕ್ಲೇಶದ ವಾರಿದಿಯ ದಡ ಸೇರಿಸೋ ಭವದ ಕಡಲಿನ ಕಡೆ ಮೊದಲಿಲ್ಲದ ಕೇಶದ ವಾರಿದಿಯ ಶೇಷಾದ್ರಿವಾಸ ಅಂಜನಾದ್ರಿವಾಸ ಹೇ ಶ್ರೀನಿವಾಸ ದಡ ಸೇರಿಸೋ